ರೇಷ್ಮೆ ಕೃಷಿ ಈ ಬೆಳೆ ಬಗ್ಗೆ ಸಾಕಷ್ಟು ಒಲವನ್ನು ಮೂಡಿಸ್ಕೊಂಡು ಆ ಮುಖೇನ ತಮ್ಮ ಜೀವನಕ್ಕೆ ಅಳವಡಿಸ್ಕೊಂಡಂಥ ರೈತರು ಸಾಕಷ್ಟು ಜನ ರೈತರು ನಮ್ಮ ಭಾಗದಲ್ಲಿದ್ದಾರೆ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಹೊಸಪೇಟೆ ತಾಲೂಕಿನ ರಾಮಸಾಗರ ಗ್ರಾಮದ ರೈತರಾಗಿರುವಂಥ ಕೆಂಚಮಾಳಿ ಇವರು ಇವರು ಈ ರೇಷ್ಮೆ ಕೃಷಿಯನ್ನು ಕೈಗೊಂಡು ಆ ಮುಖೇನ ತಮ್ಮ ಕೃಷಿ ಜೀವನವನ್ನು ಹೇಗೆ ರೂಪಿಸ್ಕೊಂಡಿದ್ದಾರೆ, ಹೇಗೆ ಆ ರೇಷ್ಮೆ ಕೃಷಿ ಅವರಿಗೆ ವರದಾನವಾಗಿದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಅವರ ಅನುಭವದ ನುಡುಗಳನ್ನು ಹಂಚಿಕೊಳ್ಳಲಿದ್ದಾರೆ. ರೈತ ಬಂಧುವರೇ, ನಿಮ್ಮೆಲ್ಲರ ಪರವಾಗಿ ರೈತರಾದಂಥ ಕೆಂಚಮಾಳಿಯವರಿಗೆ ನಮಸ್ಕಾರ ಹಾಗೂ ಸ್ವಾಗತ. ಕೆಂಚಮಾಳಿಯವರು ನಮಸ್ಕಾರ ಸರ್. ಕೆಂಚಮಾಳಿಯವರೇ, ತಮ್ಮ ಪರಿಚಯ ಮಾಡಿಕೊಡಿ. ಮನೆಯಲ್ಲಿ ಎಷ್ಟು ಜನ ಇದ್ದೀರಿ, ಏನು ಮಾಡ್ತೀರಿ ತಾವು? ನಮ್ಮ ಹೆಸರು ಕೆಂಚಮಾಳಿ ಅಂತ ಸರ್. ನಾವು ಮನೆಯಲ್ಲಿ ತಾಯಿ ಮಗ ಅಷ್ಟೇ ಇರೋದು. ನಮ್ಮ ತಂಗಿ ಇದ್ಲು ಮದುವೆ ಮಾಡಿಕೊಟ್ಟಿದ್ದೀವಿ. ನಾವಿಬ್ಬರು 5 ಎಕರೆ ಹೊಲ ಮಾಡಿದ್ದೀವಿ ಸರ್. ರೇಷ್ಮೆ ಇಟ್ಟಿದ್ದೀವಿ. ಅದು ರೇಷ್ಮೆಯಿಂದ ಬೇಸ ಒಳ್ಳೆ ಚೆನ್ನಾಗಿ ಆಗ್ತಿದೆ ಸರ್. ಕೆಂಚಮಾಳಿಯವರೇ, ತಾವು ಈ ರೇಷ್ಮೆ ಬೆಳೆಯನ್ನು ಬೆಳೀಬೇಕು, ಬೆಳೆಯೋದ್ರಿಂದ ಒಂದು ಒಳ್ಳೆಯ ಇಳುವರಿ ಆದಾಯವನ್ನು ನಾವು ಪಡೆದುಕೊಳ್ಬೋದು ಅನ್ನುವಂಥ ಮಾಹಿತಿ ತಮಗೆ ಹೇಗೆ ಬಂತು, ಹೇಗೆ ಪಡ್ಕೊಂಡ್ರೆ? ಸರ್, ನಾವು ಇವಾಗ 4 ವರ್ಷದ ಹಿಂದೆ, ಅಂದರೆ 8 ವರ್ಷ ನಾವು ಬೇರೆಯವ್ರ ಹೊಲದಲ್ಲಿ ದುಡಿದೀವಿ ಸರ್. ನಮ್ಮ ದಣಿಯರ ಹೊಲದಲ್ಲಿ ಅವರು ಹೊಲದನ್ನ ಸಣ್ಣನಿದ್ದಲ್ಲಿ ಸರ್. ಈಗ ಅವ್ರ ಹೊಲದೇ ಮಾಡ್ತಾ ಅದರಲ್ಲಿ ಫುಲ್ ಅನುಭವ ಆದೀವಿ ಸರ್. ರೇಷ್ಮೆಯಲ್ಲಿ ನಾವು ಎದಕ್ಕೆ ಮಾಡಬಾರ್ದು, ಇದು ಒಂದು ರೇಷ್ಮೆ ಅದ, ಇದೇನು ದೊಡ್ಡಾಗದನಂತಂದೇಳಿ ನಾವು ಬೇರೆ ಹೊಲ ಗುತ್ತಿಗೆ ಮಾಡಿ ಇಟ್ಟಿದ್ವಿ ಸರ್. 5 ಎಕರೆ ಗುತ್ತಿಗೆ ಮಾಡಿ ಈಗ ಅದರಲ್ಲಿಂದ ಭಾಳ ಚೆನ್ನಾಗಿ ಆಗ್ತಿದೆ ಸರ್. ಭಾಳ ಚೆನ್ನಾಗಿ ಬೆಳ್ತಿದ್ದೀವಿ ಸರ್. ಎಲ್ಲರಿಗಿಂತ ಚೆನ್ನಾಗಿ ಬೆಳ್ತಿದ್ದೆ ಸರ್. ನಾವೀಗ ನಿಮಗೆ ಜಮೀನು ಇಲ್ಲದೆ ಇದ್ದರೂ ಕೂಡ ಇನ್ನೊಬ್ಬರ ಜಮೀನನ್ನು ಗುತ್ತಿಗೆ ಆಧಾರದ ಮೇಲೆ ಮಾಡ್ತೀನಿ ಅಂತ ಹೇಳ್ತಿದ್ರಿ. 1 ಎಕರೆ ಪ್ರದೇಶ ಗುತ್ತಿಗೆಯನ್ನು ತೆಗೆದುಕೊಳ್ಳುವಂಥ ಈ ಪ್ರಕ್ರಿಯೆ, ಇದನ್ನೆಲ್ಲ ಹೇಗೆ ತಾವು ಒಪ್ಪಂದ ಮಾಡ್ಕೊಳ್ತೀರಿ, ಹೇಗೆ ಒಂದು ಕರಾರು ಒಕ್ಕಾಗಿ ಇವುಗಳನ್ನು ಪಾಲನೆ ಮಾಡ್ತೀರಿ? ಅದು ಹೀಗಿಲ್ಲ ಸರ್. 1 ಎಕರೆಗೆ 12,000 ಕೊಡ್ತೀವಿ ಸರ್ ನಾವು ತಿಂಗಳಿಗೆ. ಅದರಂಗೆ ನಾವು 6 ವರ್ಷ ಅಗ್ರಿಮೆಂಟ್ ಮಾಡ್ಸಿದ್ದೀವಿ ಸರ್. ಇದರಲ್ಲಿ ಏನು ಇದೇನಿಲ್ಲ ಸರ್. ಕೆಂಚಮಾಳಿಯವರೇ, ಈ ರೇಷ್ಮೆ ಕೃಷಿಯನ್ನು ಮಾಡುವಂಥದಕ್ಕೆ ಸಾಕಷ್ಟು ಸರ್ಕಾರದ ವತಿಯಿಂದ ತರಬೇತಿಗಳು ಮತ್ತು ಯೋಜನೆಗಳು, ಸಾಕಷ್ಟು ಸೌಲಭ್ಯಗಳು ಕೂಡ ರೇಷ್ಮೆ ಬೆಳೆಗಾರರಿಗೆ ಕೃಷಿ ಇಲಾಖೆ, ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ಕೃಷಿ ಸಂಘ ಸಂಸ್ಥೆಗಳು ಸಾಕಷ್ಟು ಒತ್ತನ್ನು ಕೊಡೋದ್ರ ಜೊತೆಗೆ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾವೆ. ಹಾಗಾಗಿ ಅಂಥ ಒಂದು ಪ್ರೋತ್ಸಾಹಗಳಾಗಿರ್ಬೋದು ಅಥವಾ ತರಬೇತಿಯನ್ನೇನಾದರೂ ಪಡ್ಕೊಂಡ್ರೆ ಹೇಗೆ? ಸರ್, ನಾವು ಏನು ತರಬೇತಿ ಏನು ಪಡೆದಿಲ್ಲ ಸರ್. ನಮ್ಮ ದಣಿಯರ ಹೊಲದಾಗ ಮಾಡ್ತಾ ಎಲ್ಲ ಅನುಭವ ಆಯ್ದೀವಿ ಸರ್. ಈಗ ಆದ್ರೆ ನಾವು ಗುತ್ತಿಗೆ ಹೊಲ ಮಾಡಿವಲ್ಲ ಸರ್. ನಾವು ಸರ್ಕಾರದ ವತಿಯಿಂದ ಏನು ಲಾಭನ ತಗೊಂಡಿಲ್ಲ ಸರ್. ನಾವು ನಮ್ಮ ದಣಿಯವ್ರದ್ದು ಪಾಸ್ಬುಕ್ ಒಂದು ಎಷ್ಟೋ ಇತ್ತು, ರೇಷ್ಮೆ ಪಾಸ್ಬುಕ್ ಅಂತ ಕೊಡ್ತಾರೆ ಸರ್. ಅಲ್ಲಿ ಚೀಟಿ ಮಾಡಿಸಿ ಮಾರಾಕ ಅವ್ರು ನಮ್ಮ ದಣಿಯರ ಪಾಸ್ಬುಕ್ಕೆ ನಾವು ಹಾಕ್ತೀವಿ ಸರ್ ಹೋಗಿ. ಕೆಂಚಮಾಳಿಯವರೇ, ಈ ರೇಷ್ಮೆ ಹುಳು ಸಾಕಾಣಿಕೆ ಮತ್ತು ರೇಷ್ಮೆಗೆ ಬೇಕಾದಂಥ ಈ ಬೆಳೆಯನ್ನು ಬೆಳೆಯುವಂಥದ್ದು, ಈ ಪ್ರಕ್ರಿಯೆಗಳನ್ನು ಹಂತ ಹಂತವಾಗಿ ಹೇಳಿ. ಹೇಗೆ ನಾವು ಈ ರೇಷ್ಮೆ ಹುಳು ಸಾಕಾಣಿಕೆಯನ್ನು, ನೇಯ್ಗೆಗಾಗಿ ಬೇಕಾದಂಥ ನೂಲನ್ನು ತೆಗೆಯೋದು ಮತ್ತು ಮಾರಾಟ ಮಾಡುವಂಥ ಪ್ರಕ್ರಿಯೆ ಹಂತ ಹಂತವಾಗಿ ಹೇಗೆ ಸಾಗುತ್ತೆ, ಹೇಗೆ ಮಾಡ್ತಾ ಇದ್ದೀರ ಅದ್ರ ಬಗ್ಗೆ ಹೇಳಿ ಸರ್. ನಾವು ಫಸ್ಟಿಗೆ ಸೊಪ್ಪು ಬೆಳೆಸ್ಕೊಂತೀವಿ. ಆಮೇಲೆ ಬೇರೆ ಚಾಕಿ ಮಾಡೋರೆ ಬೇರೆ ಸರ್, ಬೇರೆ ಹೊಲದವ್ರು ಅವರು ಹತ್ರ ಚಾಕಿ ಮಾಡೋದು. 1ನೇ ತಾರೀಕಿಗೆ 1ನೇ ತಾರೀಕಿಗೆ ಚಾಕಿ ಮಾಡಿದ್ರೆ 4 ದಿವಸಕ್ಕೆ ಒಂದು ಸಲ ಉಂದಿರ್ತಾವೆ ಸರ್. ಅವ್ರು 4 ಜ್ವರ ಬರ್ತಾವೆ, ಅದಕ್ಕೆ ಪರೆ ಬಿಸ್ತಾವೆ. ಅಂದ್ರೆ ಜ್ವರ ಅಂದ್ರೆ ಪರೆ ಬಿಸುತ್ತೆ. 4 ಜ್ವರ ಬಂದ್ರೆ ಅವರು 2 ಜ್ವರ ಪಾಸ್ ಮಾಡಿ ಕೊಡ್ತಾರೆ ಸರ್. 8 ದಿವಸ ಆಗುತ್ತೆ ಅಲ್ಲಿ ನಮಗೆ ಬರೋದ್ರೆ. ನಾವು 4 ದಿವಸಕ್ಕೆ 3ನೇ ಜ್ವರಕ್ಕೆ ಕುಂದಿರ್ತದೆ ಸರ್. 3ನೇ ಜ್ವರ ಕೂತ್ಕೊಂಡ ಮೇಲೆ 4ನೇ ಜ್ವರ ಪಾಸ್ ಆಗ್ತದೆ. 4ನೇ ಜ್ವರ ಪಾಸ್ ಆದಮೇಲೆ ಹತ್ತಾಗ 8 ದಿವಸ ನಾವು ಸೊಪ್ಪು ಕೊಡ್ತೀವಿ ಸರ್. ಹಗಲು ರಾತ್ರಿ ದಿವಸಕ್ಕೆ 3 ಸಲ 4 ಸಲ ಸೊಪ್ಪು ಕೊಡ್ತೀವಿ ಸರ್. ಕೊಟ್ಟ ಮೇಲೆ 8ನೇ ದಿವಸಕ್ಕೆ ಅವು ಹಣ್ಣಿ ಬರ್ತಾವ ಅಂತ ನಮಗೆ ಗೊತ್ತಾಗುತ್ತೆ. ಆಗಲಿ ಅವು ಸ್ವಲ್ಪ ಕೆಂಪು ಮೂಡಿ ಮ್ಯಾಗೆ ಬಂದುಬಿಡ್ತಾವೆ ಸರ್. ಅವು ಆಮೇಲೆ ಹಣ್ಣಿಗೆ ಬಂದಾತೆ ಅಂತ ಗೊತ್ತಾದಮೇಲೆ ಮೇಲೆ ಅವು ಚಂದ್ರಿಕೆ ಅಂತ ಬರ್ತಾವೆ ಸರ್. ಗ್ರೀನ್ ಕಲರ್ ಇರ್ತಾವೆ ಸರ್. ಅವು ಚಂದ್ರಿಕೆ ನಡಿತೀವಿ ಸರ್. ಅದಕ್ಕೆ ಗೂಡು ಕಟ್ತಾವೆ ಸರ್. ಆ ಕಟ್ಟಿದ ಮೇಲೆ ಚಂದ್ರಿಕೆ ಇಟ್ಟು 9ನೇ ದಿವಸಕ್ಕೆ ಮಾರ್ಕೆಟ್ ಮಾಡ್ತೀವಿ ಸರ್. ನಾವು 7ನೇ ದಿವಸಕ್ಕೆ ಗೂಡು ಬಿಡ್ತೀವಿ ಸರ್. 9ನೇ ದಿವಸಕ್ಕೆ ಮಾರ್ಕೆಟ್ ಮಾಡ್ತೀವಿ ಸರ್. ಅಲ್ಲಿ ನಾವು ಹೋಗಿ ಮಾರಿದ ಮೇಲೆ ಅವರಿಚ್ಛೆ ಸರ್. ಅದು ಏನು ಮಾಡ್ತಾರೆ, ಬಿಸಿ ನೀರಿನಾಗ ಇದ್ದು ನೂಲು ತೆಗೆದು ಏನೋ ಮಾಡ್ತಾರೆ ಸರ್. ಹಂಗೆ ಈ ರೀತಿಯಾದ ಚಂದ್ರಿಕೆ ಕಟ್ಟುವಂಥ ಸಂದರ್ಭದಲ್ಲಿ ಯಾವುದಾದ್ರೂ ಹವಾಮಾನ ವೈಪರೀತ್ಯ ಆಗಿರ್ಬೋದು ಅಥವಾ ಯಾವುದಾದ್ರೂ ಒಂದು ಕೀಟಗಳು ಅಥವಾ ಯಾವುದಾದ್ರೂ ಒಂದು ವಾತಾವರಣ ಮೇಲೆ ಆಗುವಂಥ ಒಂದು ವ್ಯತಿರಿಕ್ತ ಪರಿಣಾಮ ಈ ಹುಳುಗಳ ಮೇಲೆ ಬೀರಿದ್ರೆ ಅಲ್ಲಿ ಆಗುವಂಥ ಪ್ರಭಾವ, ಅಲ್ಲಿ ಆಗುವಂಥ ಅನಾಹುತಗಳನ್ನು ತಡೆದುಕೊಳ್ಳಲಿಕ್ಕೆ ಅಥವಾ ನಿವಾರಣೆ ಮಾಡಲಿಕ್ಕೆ ಹೇಗೆ ಮುಂಜಾಗ್ರತಾ ಕ್ರಮ ವಹಿಸಿರ್ತೀರಿ ತಾವು? ಅದು ಹೇಗಾಗುತ್ತಂದ್ರೆ, ಈ ವಾತಾವರಣ ಜಾಸ್ತಿ ಮಾಡನೇ ಮುಚ್ಚಿಕೊಂಬಂಗಿಲ್ಲ ಸರ್, ಜಾಸ್ತಿ ಮಾಡ ಮುಚ್ಚಿಕೊಂಬಂಗಿಲ್ಲ, ಜಾಸ್ತಿ ಚಳಿ ಆಗಂಗಿಲ್ಲ, ಇಲ್ಲ ಜಾಸ್ತಿ ಬಿಸಿಲು ಬೀಳಂಗಿಲ್ಲ, ಒಂದು ಮೀಡಿಯಮ್ ಇರ್ಬೇಕು ಸರ್ ಇದು ಏನು ವಾತಾವರಣ. ಇಲ್ಲ ಇದು ಕೂಲಾಗಿದ್ರೆ ಕೂಲಾಗೇ ಇರಬೇಕು, ಚಳಿ ಇದ್ರೆ ಚಳಿಯಾಗಿರ್ಬೇಕು. ಚಳಿಗೆ ಏನು ಮಾಡ್ತೀವಿ ಸರ್, ನಾವು ಒಳ್ಳೆಯ ಡಬ್ಬಿಗಳು ಬರ್ತಾವಲ್ಲ ಸರ್, ಅವನ್ನು ಕೊಯ್ದು ಅದರಲ್ಲಿ ಕಟ್ಟಿಗೆಗಳು ಹಾಕಿ ಕೆಂಡ ಮಾಡಿ ಎಲ್ಲ ಸುತ್ತ ತಾಡ್ಪಲ್ಲೆಲ್ಲ ಕಟ್ಟಿಗೆ ಅಂದು ಶೆಡ್ಡಿ ಒಳಗೆಲ್ಲ ಕಾವು ಮಾಡ್ತೀವಿ ಸರ್, ರಾತ್ರಿ ಎಲ್ಲ ಕಾವು ಮಾಡ್ತೀವಿ, ಆಗಲೆಲ್ಲ ಬಿಸಿಲು ಬಿಡ್ತದೆ ಸರ್. ಅದು ಕಾವಿಗೆ ಏನಾಗ್ತದೆ ಸರ್, ಹುಳ ಫುಲ್ ಆ್ಯಕ್ಟಿವ್ ಆಗಿ ಅವು ಬೇಸ್ ಚೆನ್ನಾಗಿ ತಿಂತಾವೆ ಸರ್, ಇಲ್ಲಿದ್ರೆ ಗೂಡ್ಸಂಗೆ ಕೂತಂಬಿಡ್ತಾವೆ ಸರ್. ಅವು ಇಷ್ಟೊಂದು ಲವ್ಲವ್ಕಿಂತ ಆ್ಯಕ್ಟಿವ್ ಆಗಿರೋದ್ರಿಂದ ಹೆಚ್ಚೆಚ್ಚು ನಾವು ನೂಲನ್ನು ನಿರೀಕ್ಷೆ ಮಾಡ್ಬೋದಾ ಹೇಗೆ? ಹೌದು ಸರ್, ನಾವು ಫುಲ್ ಆ್ಯಕ್ಟಿವ್ ಇದ್ರೆ ಸೊಪ್ಪು ಚೆನ್ನಾಗಿ ತಿಂತಾವೆ, ಚೆನ್ನಾಗಿ ತಿಂದ್ರೆ ಹುಳ ದಪ್ಪ ಆಗ್ತಾವೆ, ಹುಳ ದಪ್ಪಾಗಿ ಹುಳ ಎಷ್ಟು ಸೈಜ್ ಇರ್ತಾವೆ ಅಷ್ಟೇ ನೂಲು ಬಿಡ್ತಾವೆ. ಒಂದು ಗೂಡು 2 ಗ್ರಾಮ್ 2 ಗ್ರಾಮ್ ಬರಲ್ಲಿ ನಮಗೆ 3 ಗ್ರಾಮ್ 4 ಗ್ರಾಮ್ ಬೆಳೆ ಅಂತ ಟ್ರೈ ಮಾಡ್ಬೇಕು ಸರ್ ಜಾಸ್ತಿ. ಇನ್ನು ಈ ಸೊಪ್ಪನ್ನು ಬೆಳೆಸ್ಕೊಳ್ಳೋದು ಅಂತ ಹೇಳಿದ್ರೆ, ಸೊಪ್ಪನ್ನು ಬೆಳೆಸ್ಕೊಳ್ಳೋದಕ್ಕಿಂತ ಪೂರ್ವದಲ್ಲಿ, ಯಾಕಂದ್ರೆ ತಾವು ಏನು ಅರಿಯದಂಥ ಒಂದು ಆರಂಭದ ದಿನಗಳಲ್ಲಿ, ಈ ಸೊಪ್ಪನ್ನು ಬೆಳೆಸಲಿಕ್ಕೆ ಬೇಕಾದಂಥ ಸಸಿಗಳನ್ನು ಎಲ್ಲಿಂದ ತಂದ್ಕೊಂಡ್ರಿ, ಮತ್ತು ಅದಕ್ಕೆ ತಗಲಿದಂಥ ಖರ್ಚು ವೆಚ್ಚ? ಸರ್ ಅವು 5 ರೂಪಾಯಿಗೊಂದು ಸಸಿ ಸರ್, ಇಲ್ಲಿ ಆಂಧ್ರ ಸರ್, ಅದು ಅಗ್ರಹಾರ ಅಂತ. ಅಲ್ಲಿ ಆಂಧ್ರದಲ್ಲಿ ಹೋಗಿ ಈಗ ಇದ್ರಂಗೆ ನಮ್ಮಂಥ ರೈತರೇ ಎಲ್ಲ ಇದೇ ರೇಷ್ಮೆ ಕಡ್ಡಿನೇ ಫುಲ್ ಬಲ್ತ ಮೇಲೆ 3 ಗೇಣಿ ಬಿಟ್ಟು ಕಟ್ ಮಾಡಿ ನೆಲಕ್ಕೆ ಚುಚ್ಚಿ ಅದನ್ನೆಲ್ಲ ಬೆಳೆಸ್ತಾರೆ ಸರ್ ಅವರು. ನಾವು ಅಲ್ಲಿ ಹೋಗಿ ರೇಟ್ ಮಾತಾಡಿಕೊಂಡು 5 ರೂಪಾಯಿಗೊಂದ 4 ರೂಪಾಯಿಗೊಂದ ಅಂತಂದೇಳಿ ಮಾತಾಡಿ ಹಾಕ್ಯಂಬರ್ಬೇಕು ಸರ್. ಒಂದು ಎಕರೆಗೆ 5,000 ಹೋಗ್ತಾವ ಸರ್ ಸಸಿ ನಮಗೆ. ಈ 5,000 ಸಸಿ ನಾಟಿ ಮಾಡಿದಂಥ ತಾವುಗಳು ಕೊನೆವರೆಗೂ ಈ 5,000 ಸಸಿಗಳನ್ನು ನಾವು ಅಲ್ಲಿ ನಿರಂತರವಾಗಿ ಬೆಳೆಸಲಿಕ್ಕೆ ಸಾಧ್ಯತೆ ಇದೆಯಾ, ಅಥವಾ ಯಾವುದಾದ್ರೂ ನಟೆ ಬಿದ್ದು ಏನಾದರೂ ಸಸಿ ಹಾಳಾಗುವಂಥದ್ದು ಏನಾದರೂ ಇದೆ ಆಗುತ್ತಾ? ಹಂಗೇನಿಲ್ಲ ಸರ್, ಈಗ ನಾವು 5,000 ಸಸಿ ಇಡ್ತೀವಲ್ಲ ಸರ್, ಅದರಲ್ಲಿ 200-300 ಸಸಿ ಹೋಗ್ತಾವೆ ಸರ್. ಹೋಗಿದ್ದು ಮತ್ತೆ ಹೋಗಿ ಮತ್ತೆ ಸಸಿ ಹಾಕ್ಯಂಬಂದು ಎಲ್ಲಿ ಹೋಗಿರ್ತಾವ ಅಲ್ಲೇ ಮತ್ತೆ ಇದ್ದಕ್ಕಿದ್ದಂಗೆ ನಾಟಿ ಮಾಡ್ತೀವಿ ಸರ್. ಅವು ಬೆಳಿತಾವಲ್ಲ ಸರ್, ಅದು 1 ಇಟ್ಟ ಮೇಲೆ 20 ಅಲ್ಲ ಸರ್, ಅವನ್ನೇನು ಬಿಡಕ್ಕೆ ಬರಂಗಿಲ್ಲ, ಮೆಕ್ಕೆಜೋಳ ಹತ್ತಿ ಅವನ್ನೆಲ್ಲ ಬಿಟ್ಟಂಗೆ. ಅವು ಇಟ್ಟುಕೊಂಡು ನಾವು ಎಷ್ಟೆಷ್ಟು ನಾವು ಅವನ್ನ ಕಾಪಾಡಿಕೊಂತೀವಿ ಅಷ್ಟೇ ನಮಗೆ ಸೊಪ್ಪು ಜಾಸ್ತಿ ಸಿಗತೈತಿ, ನಾವು ಹುಳ ಜಾಸ್ತಿ ಮೇಯಿಸ್ಬೋದು. ಕೆಂಚಮಳೆಯವರು, ಈ ಬೆಳೆ ಈ ಬೆರೆಲ್ಲ ಬೆಳೆಗಳಿಗಿಂತ ವಿಭಿನ್ನವಾದದ್ದು. ಒಂದೆಡೆ ಸಸ್ಯ ರೂಪದಲ್ಲಿರುವಂಥ ಸೊಪ್ಪಿನ ಗಿಡ, ಮತ್ತೊಂದೆಡೆ ಜೀವದಂತಿರುವ ಮತ್ತೊಂದು ಹುಳುವಿನ ರೂಪದಲ್ಲಿರುವ ಜೀವ, ಈ ಎರಡುಗಳ ಒಂದು ಸಮ್ಮಿಲನದೊಂದಿಗೆ ರೇಷ್ಮೆ ನೂಲು ಉತ್ಪಾದನೆ ಆಗುತ್ತೆ. ಇಲ್ಲಿ ಚಾಕಿ ಮಾಡುವಂಥದ್ದು, ಮತ್ತು ಸಸಿ ಚಿಗುರುಡಿಯುವಂಥದ್ದು, ಮತ್ತು ಅಲ್ಲಿ ಸಸ್ಯಗಳ ಒಂದು ಪಾಲನೆ ಭಾಳ ಮುಖ್ಯವಾಗಿರ್ತದೆ. ಇದನ್ನೆಲ್ಲ ಹೇಗೆ ತಾವು ನಿರ್ವಹಿಸ್ತಾರೆ? ಅದು ಹೇಗಿಲ್ಲ ಸರ್, ಈಗ ಸೊಪ್ಪಿಗೆ ಕರೆಕ್ಟು ನೀರು ಮಾಡ್ತೀವಿ ಸರ್, ಅಂದರೆ ವಾರಕ್ಕೊಮ್ಮೆ ನೀರು ಮಾಡ್ತೀವಿ ಸರ್. ಬೋದು ಬಿಟ್ಟು ಮಡಿಕೆ ಹೊಡೆದು ಎಲ್ಲ ಬೋದು ಬಿಟ್ಟಿರ್ತೀವಲ್ಲ ಸರ್, ವಾರಕ್ಕೊಮ್ಮೆ ನೀರು ಮಾಡ್ತೀವಿ ಸರ್. ನೀರು ಮಾಡಿದ್ರೆ ಅದು ಕರೆಕ್ಟು ಬರದೇ 40 ದಿವಸ ಅಂದ್ರೆ 3 ತಿಂಗಳಿಗೆ 1 ಬರ್ತದೆ ಸರ್, ಒಂದು ಕಟ್ಟಿಂಗ್ ಬರ್ತೈತಿ. ನಾವು 2 ಕ್ರಾಪ್ ಮಾಡಿರ್ತೀವಿ ಸರ್, 2 ಕ್ರಾಪ್ ಮಾಡಿದ್ರೆ ಅದು 45 ದಿವಸಕ್ಕೆ 1 ಕ್ರಾಪ್ ಬರ್ತದೆ ಸರ್. ಈ ಕ್ರಾಪ್ ಕಟ್ ಮಾಡಿದ್ರಾಗ ಈ ಕ್ರಾಪ್ ಬಂದಿರ್ತದೆ ಸರ್, 45 ದಿವಸ. ಈ ಕ್ರಾಪ್ ಕಟ್ ಮಾಡಿದ್ರೆ ಈ ಕ್ರಾಪ್ 45 ದಿವಸಕ್ಕೆ ಕರೆಕ್ಟ್ ಬಂದ್ಬಿಟ್ಟಿರ್ತದೆ ಸರ್. ಹಂಗಾಗಿ ಇದು ಮಾಡ್ತಿದ್ದೀವಿ ಸರ್ ನಾವು. ಈ 45 ದಿವಸದ ನಂತರದಲ್ಲಿ ಮುಂದೆ ಅಲ್ಲಿ ಏನು ಕೆಲಸ ಇರುತ್ತೆ? ಯಾಕೆ ರೇಷ್ಮೆ ಒಂದು ಕೂಡನ್ನು ಸ್ವಚ್ಛ ಮಾಡುವಂಥದ್ದಾಗಿರ್ಬೋದು, ಅಥವಾ ಈ ಸೊಪ್ಪಿನ ಗಿಡಗಳನ್ನು ಚಾಕಿ ಮಾಡುವಂಥದ್ದು? ನಾವು ಹುಳ ಕೊಟ್ಟ ಮೇಲೆ 20 ದಿವಸ ಸರ್ ನಾವು ಹುಳ ಮೇಯಿಸೋದು, ಅದರಲ್ಲಿ ಹಂಗೆ ನೀರು ಮಾಡ್ಕೊಂತ ಅದ್ರಾಗ ಎಲ್ಲ ಕೆಲಸ ಮಾಡ್ಕೊಂತ ಎಲ್ಲ ಇದು ಮಾಡ್ತಿರ್ತೀವಿ. ಇನ್ನು 20 ದಿವಸ 20-25 ದಿವಸ ಕೆಲಸ ಇರ್ತದಲ್ಲ ಸರ್, ಅದರಲ್ಲಿ ಮಡಿಕೆ ಹೊಡೆಯೋದು ಇಲ್ಲ ಅದರಲ್ಲಿ ಲಾಕ್ ಅಂತ ಬರ್ತಾವೆ ಸರ್, ಲಾಕ್ ಬಡ್ಕೊಂಬೋದು, ಕಟ್ಟಿಗೆ ಕಟ್ ಮಾಡೋದು, ಮತ್ತು ಅದಕ್ಕೆ ಎಲ್ಲ ಶೆಡ್ಡಿ ಬೇಕಾಗಿರೋದೆಲ್ಲ ಮೆಡಿಸಿನ್ ಅಲ್ಲೇ ಮಾರ್ಕೆಟ್ನಲ್ಲೇ ಸಿಗ್ತಾವೆ ಸರ್. ಡೆಕಾಯ್ಲು, ಅಸ್ತ್ರ, ಶರಿಫಿಟ್ಟು ಇವೆಲ್ಲ ಸಿಗ್ತಾವೆ ಸರ್. ಅವನ್ನೆಲ್ಲ ತಂದು ಶೆಡ್ಡು ಕ್ಲೀನ್ ಮಾಡ್ತೀವಿ ಸರ್ ಎಲ್ಲ, ಅಂದ್ರೆ ಒಂದೊಂದು ಸಲ ಅಸ್ತ್ರ, ಬ್ಲೀಚಿಂಗು ಇದೆಲ್ಲ ಒಂದೊಂದು ಸಲ ಹಾಕಿ ಒಂದೊಂದು ಸಲ 5-7 ಸನಕ ನಾವು ಶೆಡ್ ತೊಳಿತೀವಿ ಸರ್. ತಿಂಗಳಿಗೆ 7 ತೊಳಿತೀವಿ ಸರ್ ಶೆಡ್ಡು, ಒಂದು ದಿವಸ ಬಿಟ್ಟು ಒಂದು ದಿವಸ, 25 ದಿವಸ ಗ್ಯಾಪಿನಾಗ ಇದೆಲ್ಲ ಮಾಡ್ಬೇಕು ಸರ್. ಸಾಮಾನ್ಯವಾಗಿ ಈ ಒಂದು ಬಾರಿ ನಾವು ರೇಷ್ಮೆ ಗೂಡಿನಿಂದ ನೂಲನ್ನು ತೆಗೆದುಕೊಂಡು ಹೋದ ನಂತರ ಅದನ್ನು ಮಾರಾಟ ಮಾಡುವಂಥ ಪ್ರಕ್ರಿಯೆ, ಧಾರಣೆ, ನಿಗದಿ ಇದೆಲ್ಲ ಹೇಗಾಗುತ್ತೆ? ಅದು ಇಲ್ಲಿಂದ ಗೂಡು ತಗೊಂಡು ಹೋಗ್ತೀವಲ್ಲ ಸರ್, ಗೂಡು ಬಿಡಿಸಿಕೊಂಡು, ಗೂಡು ಬಿಡಿಸಿಕೊಂಡು ಹೋದ್ಮೇಲೆ ಇಲ್ಲೇ ನೈಟ್ ಬಿಡ್ತೀವಿ ಸರ್. ನಾವು ಅಲ್ಲಿಗೆ ಹೋದ್ಮೇಲೆ ಜಾಲ್ರಿ ಇರ್ತಾವೆ ಸರ್, ಜಾಲ್ರಿಯಾಗ ಹೋಗಿ ಹಾಕ್ತೀವಿ ಸರ್. ಹಾಕಿದ ಮೇಲೆ ಕರೆಕ್ಟ್ 10 ಗಂಟೆಗೆ ಬರ್ತಾರೆ ಸರ್ ಎಲ್ಲ ವ್ಯಾಪಾರಸ್ಥರು ಬರ್ತಾರೆ. ವ್ಯಾಪಾರಸ್ಥರು ಬಂದು ಎಲ್ಲ ಮೊಬೈಲ್ನಲ್ಲೇ ಸರ್, ಎಲ್ಲ ಆನ್ಲೈನ್ ಇದು. ರೇಟ್ ಯಾರ್ಯಾರಿಗೆ ಎಷ್ಟೆಷ್ಟು ಬೇಕು ಒತ್ತಿಗೆಂದು ಒತ್ತಿಗೆಂದು ಅವರಿಗೆ ಕಾಂಪಿಟೇಷನ್ ಬಿಡುತ್ತೆ ಸರ್. ಅಂದರೆ ನಮ್ಮ ಮಾಲ್ ನೋಡಿಕೊಂಡು ನೋಡಿಕೊಂಡು ಹೋಗಿ ಅವ್ನು ನಮ್ಮದು ಲಾಟ್ ನಂಬರ್ ಅಂತ ಕೊಟ್ಟಿರ್ತಾರೆ ಸರ್, ಆ ನಂಬರ್ ನೋಡಿಕೊಂಡು ಎಲ್ಲನ ವಾರಸರಿಗೆ ಹೋಗಿ ಕುಂತ್ಕೊಂಡು ಅವ್ರವ್ರಿಗೆ ಕಾಂಪಿಟೇಷನ್ ಬಿದ್ದು ರೇಟ್ ಆಗ್ತದೆ. ಸವಾಲ್ ಥರ ಸರ್ ಇದು, ಒಂಥರ ಕಾಂಪಿಟೇಷನ್ ಬಿದ್ದು ಯಾರೋ ಒಂದ್ಸಲ ಹೈಯೆಸ್ಟ್ ರೇಟ್ ಆತನ ಮೇಲೆ ಯಾರು ಹೋಗಲಿಲ್ಲ, ಅವ್ರು ಬಂದು ಆಫೀಸರ್ಗಳು ಬಂದು ನಿಂದು ಇಷ್ಟು ರೇಟ್ ಆಗೈತಪ್ಪ ನೀವು ಕೊಡ್ತೀಯ ಹೆಂಗಂದ್ರೆ ನಾವಾಗಿ ಗಿಟ್ಟಿದ್ರೆ ಕೊಡ್ತೀವಿ ಸರ್, ಸೈನ್ ಮಾಡ್ತೀವಿ, ಇಲ್ಲಾಂದ್ರೆ ಇಲ್ಲ ನಾವು ಸೆಕೆಂಡ್ ಮಾರ್ಕೆಟಿಗೆ ಹಾಕ್ತೀವಿ ಅಂತೀವಿ ಸರ್. ಕೆಂಚಪ್ಪಳವರು, ಇನ್ನು ನಿರಂತರವಾಗಿ ಈ ಒಂದು ಸೊಪ್ಪಿನಿಂದ ಎಷ್ಟು ವರ್ಷಗಳವರೆಗೆ ನಾವು ಈ ಒಂದು ಸಸಿಯಿಂದ ನಿರಂತರವಾಗಿ ನಾವು ಗೂಡನ್ನು ರೇಷ್ಮೆ ಗೂಡನ್ನು ನಿರ್ವಹಣೆ ಮಾಡ್ಬೋದು ಸರ್? ಅದೇ ಸುಮಾರು ನಾಟಿ ಮಾಡಿದ ಮೇಲೆ 20 ವರ್ಷ 20 ಲಸಿಂದ 30 ವರ್ಷ ಸೈನ್ಯಕ್ಕೆ ಬರುತ್ತೆ ಸರ್. ಅದು ನಾಟಿ ನಮ್ಮೂರಲ್ಲೇ ಮೊನ್ನೆ ಕಿತ್ತಿದ್ದಾರೆ ಸರ್, ಇನ್ನು ನಾಟಿ ಮಾಡಿದ ಮೇಲೆ 20 ವರ್ಷ ಅಂದರೆ ಸ್ವಲ್ಪ ಸೊಪ್ಪು ಸ್ಲೋ ಆಯಿತು ಬರೋಕೆ, ಹಂಗಾಗಿ ಇನ್ನು ಮೊನ್ನೆ 20 ವರ್ಷದ ಮೇಲೆ ಕಿತ್ತಿದ್ದಾರೆ ಸರ್. ನಮ್ಮ ದಣಿಯರ ಸರ್, ಅವ್ರೇನು ಬೇರೆಯವರಲ್ಲ, ಕಿತ್ತಿದ್ರು 20 ವರ್ಷ ಬಂದದ ಸರ್ ಕರೆಕ್ಟ್. ನೀಟು ಮೇಂಟೈನ್ ಮಾಡಿದ್ರೆ 30 ವರ್ಷ ಬರುತ್ತೆ ಸರ್ ಅದು. ಹಾಗಾದರೆ ಈ ರೇಷ್ಮೆ ಬೆಳೆಯನ್ನು ರೇಷ್ಮೆ ಕೃಷಿಯನ್ನು ಬಾಧಿಸುವಂಥ ಕೀಟಗಳು ಹುಳುಗಳು ಮತ್ತು ಪರಿಣಾಮ ಅಡ್ಡ ಪರಿಣಾಮಗಳು ಯಾವೂ ಇಲ್ವ ಅಂತೀರ? ಅದಕ್ಕೆ ಒಂಥರ ಚಂಡು ರೋಗ ಅಂತ ಬರುತ್ತೆ ಸರ್ ಅದು ಸೊಪ್ಪಿಗೆ. ಚಂಡು ರೋಗ ಅಂತಂದು ಬಂದ್ರೆ ಅದಕ್ಕೆ ನಾವೇನು ಮಾಡ್ತೀವಿ, ಈ ಮೆಣಸಿನ ಗಿಡಕ್ಕೆ ಹತ್ತಿಗೆ ಇವಕ್ಕೆಲ್ಲ ಕೊಡ್ತಾರಲ್ಲ ಸರ್ ಎಣ್ಣೆ, ಅಂಥವೇನು ಒಡೆಯಂಗಿಲ್ಲ ಅದು. ಅಕಸ್ಮಾತ್ ಅಂಥವೆಲ್ಲ ಹೊಡೆದ್ರೆ ಪಾಯ್ಜನ್ ಆಗಿ ನಮ್ಮ ಶೆಡ್ನೆ ಹುಳ ಹಾಕಿರ್ತೀವಲ್ಲ ಹುಳ ಸತ್ತು ಹೋಗ್ಬಿಡ್ತಾವೆ. ನಾವು ಏನು ಮಾಮೂಲು 20 ದಿವ್ಸದ ಒಳಗೆ ಎಣ್ಣೆ ಪವರ್ ಕಮ್ಮಿ ಆಗೋದಿರ್ತದಲ್ಲ ಸರ್, ಅದನ್ನು ಸ್ಪ್ರೇ ಮಾಡ್ತೀವಿ ನಾವು. ಅಂದ್ರೆ ಹತ್ತಿಗೆ ಮೆಣಸಿನ ಗಿಡಕ್ಕೆ 100 ml ಹಾಕಿ ಹೊಡೆ ಅಂದ್ರೆ ನಾವು 5 ml ಹಾಕ್ತೀವಿ ಸರ್. 5 ml ಹಾಕಿ ಅಷ್ಟರಾಗೆ ಕಂಟ್ರೋಲ್ ಆದ್ರೆ ಸರಿ, ಇರ್ಲಿಂದ್ರೆ ಅದೇ ಸೊಪ್ಪೆ ಮೇಸ್ಬೇಕು ಸರ್, ಇಲ್ಲದ್ರೆ ನಮ್ಮ ಈ ಶೆಡ್ನಾಗ ಏನು ಹುಳ ಇರ್ತಾವಲ್ಲ ಹುಳಕ್ಕೆ ಎಫೆಕ್ಟ್ ಆಗುತ್ತೆ. ಈ ಹುಳವನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಅಥವಾ ಗೂಡನ್ನು ಮತ್ತೊಂದು ಸ್ಥಳಕ್ಕೆ ವರ್ಗಾವಣೆ ಮಾಡ್ಬೋದು? ಹೇಗೆ ಮಾಡ್ಬೋದು ಸರ್? ಅದು ಹೆಂಗಾಗುತ್ತೆ ಅಂದರೆ ಫಸ್ಟಿಗೆ ನಾವು ಸ್ಟೆಪ್ ಮೇ ಸ್ಟೆಪ್ಪು 10 ಸೆಲ್ ಮಾಡಿದ್ದೀವಿ ಸರ್. 10 ಸೆಲ್ಪ್ಗಳ ಮೇಲೆ 10 ಸೆಲ್ಪ್ ಅಂತಂದರೆ ನಾವು ಫಸ್ಟಿಗೆ ಹುಳ ಕೊಟ್ಟಾಗ ಏನು ಮಾಡ್ತೀವಿ, ಸಣ್ಣವು ಅಂದ್ರೆ ಕಸಕಸೆ ಇದ್ದಂಗೆ ಇರ್ತಾವಲ್ಲ ಸರ್, ಹಂಗೆ ಅವ್ರ ತಕ್ಕ ಆಗಿರ್ತಾವ. ನಮ್ಮ ತಕ್ಕ ಬಂದ ಮೇಲೆ ಇರಿವೆ, ಸಣ್ಣ ಇರಿವೆ ಇರ್ತಾವೆ ನೋಡಿ, ಕೆಂಪಿರುವೆ ಅಷ್ಟೇ ಕೊಟ್ಟಿರ್ತಾರೆ ಸರ್ ಹುಳ, ಅಷ್ಟೇ ಇರ್ತಾವ. ಅದರಲ್ಲಿ ನಾವು 1/2 ಸೆಲ್ಪಿಗೆ ಹಾಕ್ಕೊಂತೀವಿ ಸರ್, 10 ಸೆಲ್ಲಿನಾಗ ಬರೀ 1/2 ಸೆಲ್ಗೆ ಹಾಕ್ಕೊಂತೀವಿ. 1/2 ಸೆಲ್ಗೆ ಹಾಕ್ಕೊಂಡು ಆಮೇಲೆ 2 ದಿವಸದ ನಂತರ ಮತ್ತೆ 1 ಸೆಲ್ ಫುಲ್ ಮಾಡ್ತೀವಿ. ಆಮೇಲೆ 2 ಸೆಲ್ ಮಾಡ್ತೀವಿ 3ನೇ ದಿವಸ. 4ನೇ ದಿವಸಕ್ಕೆ 4 ಸೆಲ್ಲು ಒಂಟು ಡಬಲ್ ಡಬಲ್ ಮಾಡ್ಕೊಂತ 10 ಸೆಲ್ಲು 12 ಸೆಲ್ ಮಾಡ್ಕೊಂತೀವಿ ಸರ್ ನಾವು. ಹಂಗಾಗಿ ಸ್ವಲ್ಪ ಅವಕ್ಕೆ ಹೆಂಗಾಗ್ಬೇಕಂದ್ರೆ ನಾವು ಸೊಪ್ಪು ಕೊಡ್ತೀವಲ್ಲ ಸರ್, ಸೊಪ್ಪು ಕೊಟ್ಟರೆ ಅವಕ್ಕೆಲ್ಲವು ಕರೆಕ್ಟು ಈಕ್ವಲ್ ಸಿಗಂಗಿರ್ಬೇಕು ಸರ್. ತುಂಬ ಇತ್ತಪ್ಪ ಅಂತಂದ್ರೆ ಅವ್ಕೆ ಸಿಗೋಕ್ಕಲ್ಲ, ನಾನು ಮೇಲೂ ನೀನು ಮೇಲೆ ಅಂತಂದು ತಿಂದು ಅವು ಅಡಿಯಾಗ ಕೂತಂಬಿಡ್ತಾವೆ ಸರ್ ಹುಳ ವೀಕಾಗಿ. ಸಹಜವಾಗಿ 1 ಎಕರೆ ರೇಷ್ಮೆ ಕೃಷಿಗೆ ಆರಂಭದ ದಿನದಿಂದ ಹಿಡಿದು ಗೂಡನ್ನು ರೇಷ್ಮೆ ಮಾರುಕಟ್ಟೆಗೆ ಅಥವಾ ರೇಷ್ಮೆ ಮಂಡಳಿಗೆ ತೊಗೊಂಡು ಹೋಗಿ ಮಾರಾಟ ಮಾಡುವವರೆಗೂ ಎಷ್ಟು ಖರ್ಚು ಬರುತ್ತೆ, ಎಷ್ಟು ದಿನಗಳ ಬೆಳೆ ಇದು ಸರ್? ನಾವು ಖರ್ಚು ಅಂತಂದ್ರೆ ನಮ್ಮದು ಇಟ್ಟಿರೋದು 5 ಎಕರೆಗೆ ಇಟ್ಟಿದ್ದೀವಿ ಸರ್, ಅದ್ರಾಗ 1/2 ಕಟಿಂಗ್ ಮಾಡ್ತೀವಿ, 2.5 ಎಕರೆ. 2.5 ಎಕರೆಗೆ ಖರ್ಚು ಏನು ಬರುತ್ತೆ ಅಂತಂದ್ರೆ 70 ಲಕ್ಷದಿಂದ ಹಿಡಿದು 80,000 ಖರ್ಚು ಬರ್ತದೆ ಸರ್. ಅಂದರೆ ಗೂಡು ಬಿಡಿಸೋ ಆಳುಗಳು, ಗಿಡನ ಸೊಪ್ಪು ಹಾಕೋ ಆಳುಗಳು, ಮತ್ತು ನಾವು ಮೆಡಿಸನ್ ತಂದು ಏನೇನು ಶೆಡ್ಡಿಗೆ ಸ್ಪ್ರೇ ಮಾಡಿರೋದು, ಸೊಪ್ಪಿಗೆ ರಾಸಾಯನಿಕ ಗೊಬ್ಬರ ಹಾಕಿರೋದು, ಸಗಣಿ ಗೊಬ್ಬರ ಹಾಕಿರೋದು ಎಲ್ಲ ಸೇರಿ 70 ಲಕ್ಷದಿಂದ 80,000 ಬರುತ್ತೆ ಸರ್. ಎಲ್ಲ ಬಂದು ನಮ್ಮದು ಮಾಸಲು ಆಗದೆ 1.5 ಲಕ್ಷ, 1.70 ಬೇಡ, 1.20 ಮೇಲೆ ಆಗುತ್ತೆ ಸರ್. ಇನ್ನು ಮೇಲೆ ಬಂದಿದ್ದು ಏನು ಮಾಡ್ತಿದ್ದೀವಿ ಸರ್, ಅದಿಷ್ಟು ಅದು ಲಾಭ ಸರ್. ಅದು ಈ ಲಾಭ ಇಷ್ಟೊಂದು ಪರಿಣಾಮಕಾರಿಯಾಗಿ ಇಷ್ಟೊಂದು ನಮಗೆ ಹೆಚ್ಚಾಗಿ ಸಿಗ್ತಾ ಇದ್ರೂ ಕೂಡ ಯಾಕೆ ಭಾಳಷ್ಟು ರೈತರು ಈ ರೇಷ್ಮೆ ಕೃಷಿಯನ್ನು ಮಾಡಲಿಕ್ಕೆ ಮನಸ್ಸು ಮಾಡ್ತಾ ಇಲ್ಲ ತಮ್ಮ ಒಂದು ಅನುಭವದ ಪ್ರಕಾರ? ಇಲ್ಲ ಸರ್, ಎಲ್ಲರಿಗೆ ರೇಷ್ಮೆ ಮಾಡೋ ಅದೇನು ಮನಸ್ಸಿನಾಗ ಒಕ್ಕಂದ್ರೇನು ಅದೇನು ದುಡ್ಡು ಆಗೋದಲ್ಲ ಸರ್. ಈಗ ನಮ್ಮ ಕೈಲಿ ಅದು ಜಾಸ್ತಿ ಬದುಕು ಸರ್, ಅದು ನಮ್ಮ ಕೈಲಿ ಎದಕ್ಕೆ ಬೇಕು ಬಿಡಪ್ಪ, ಹುಳ ಸಾಯ್ತಾವ, ನಮ್ಮ ಕೈಲಿ ಆಗೋದಿಲ್ಲ, ಎದಕ್ಕೆ ಮಾಡ್ಬೇಕು, ನೆಲಗದ್ದೆ ಬೆಳೆಸೋಣ ಬೇಸು 6 ತಿಂಗಳಿಗೆ ಒಂದ್ಸಲ, ಇಲ್ಲ ನಾವು ಹತ್ತಿ ಇಡೋಣ, ಮೆಣಸಿನ ಗಿಡ ಇಡೋಣ. ಈಗ ಮೆಣಸಿನ ಗಿಡ ಇಟ್ಟು ಹೊಲಕ್ಕೆ ಇದು ರೇಷ್ಮೆ ಬರೋದಿಲ್ಲ ಸರ್, ಅಂದ್ರೆ ಸೊಪ್ಪಿನಾಗ ಪಾಯ್ಜನ್ ಒಕ್ಕಂದು ಹುಳ ಸತ್ತೋಗ್ಬಿಡ್ತಾವ. ಹಂಗಾಗಿ ಜನ ಹಿಂಜರಿತಾರೆ ಸರ್ ಮಾಡೋಕ್ಕೆ. ಆದರೆ ಮೇಂಟೆನೆನ್ಸ್ ಜಾಸ್ತಿ, ಏನು ಅತ್ತ ನಾವು ಊರಿಗೆ ಹೋಗ್ತೀವಿ, ಅಲ್ಲಿಗೆ ಹೋಗ್ತೀವಿ, ಇಲ್ಲಿಗೆ ಹೋಗ್ತೀವಿ, ನಾವು ಮದುವೆಗೆ ಹೋಗ್ತೀವಿ, ಅದಕ್ಕೆ ಇದಕ್ಕೆ ಅಂದರೆ ಏನು ಆಗಲ್ಲ ಸರ್. ಇದು ನಾವು ಇದೇ ಹೊಲದಾಗೇ ಇರ್ಬೇಕು ಸರ್ ನಾವು. ಹಾಗಿದ್ದಾಗ ಮಾತ್ರ ಈ ರೇಷ್ಮೆ ಕೃಷಿ ಇಲ್ಲಾಂದರೆ ಅಲ್ಲಿ ನಾವು ಮಾಡಿದ್ದಕ್ಕೂ ಕೂಡ ವ್ಯರ್ಥ, ನಾವು ಮಾಡಿದ್ದಕ್ಕೂ ಕೂಡ ಸಾರ್ಥಕ ಆಗೋದಿಲ್ಲ ಅಂತೀರಿ? ಹೌದು ಸರ್, ನಾವು ಹೊಲದಲ್ಲೇ ರಾತ್ರಿ ಆಗಲು ಏನನ್ನ ಹೊಲದಲ್ಲೇ ಇರಲಿದ್ರೆ ನಾವು ಹುಳನ ಬೆಳೆಸಮಂಗಿಲ್ಲ ಸರ್. ಅವು ಅಷ್ಟು ಸೂಕ್ಷ್ಮಾಣ ಜೀವ ಸರ್. ಅದು ಅಕಸ್ಮಾತ್ ನಾವು ಏನನ್ನ ಮೆಣಸಿನ ಗಿಡಕ್ಕ ಹತ್ತಿಗೆ ಮದ್ದು ಸ್ಪ್ರೇ ಮಾಡಿ ಜನ ಏನು ಅಕಸ್ಮಾತ್ ಶೆಡ್ನೊಳಗೆ ಬಂದರ ಅಂದ್ರೆ ನಮ್ಮ ಹುಳ ಇರೋದಿಲ್ಲ ಸರ್, ಸತ್ತೋಗ್ಬಿಡ್ತಾವೆ. ಒಟ್ಟಿನಲ್ಲಿ ರೇಷ್ಮೆ ಕೃಷಿಯಿಂದ ತಮ್ಮ ಜೀವನ ಹೇಗೆ ಸಾಕ್ತಾ ಇದೆ ಕೆಂಚುಮಳೆಯವರು? ಸರ್, ಮೊದಲು ನಾವು ಇವಾಗ 4 ವರ್ಷದಿಂದ ಕೂಲಿ ದುಡ್ಕೊಂಡು ತಿಂತಿದ್ವಿ ಸರ್. ಈಗ 4 ವರ್ಷದಿಂದ ನಾವು ರೇಷ್ಮೆ ಇಟ್ಕೊಂಡ್ವಿ ಸರ್. ನಾವು ಎದಕ್ಕೆ ಮಾಡಬಾರ್ದು ಅಂತಂದೇಳಿ ಅಲ್ಲಿ ಇಲ್ಲಿ ಸಾಲ ಮಾಡಿ 7 ಲಕ್ಷ ಖರ್ಚು ಬಂತು ಸರ್. ನಾವು ರೇಷ್ಮೆ ಇಟ್ಕೊಂಡು 7 ಲಕ್ಷ ಸಾಲ ಮಾಡಿದೆ ಸರ್. ಸಾಲ ಮಾಡಿ ಮತ್ತೆ ನಾವು ಎದಕ್ಕೆ ಮಾಡಬಾರ್ದು, ಇದು ಚೆನ್ನಾಗೈತಲ್ಲ, ನಾನು ಇದೇ ಕೆಲಸ ಎಲ್ಲ ಮಾಡೋದು ಅಂತಂದೇಳಿ ಮಾಡಿದ್ವಿ. 3 ವರ್ಷದಿಂದ 7 ಲಕ್ಷ ಸಾಲ ಮಾಡಿದೆ ಸರ್. ಈಗ 7 ಲಕ್ಷ ಸಾಲ ಮುಟ್ಟೇಬಿಟ್ಟಿದೆ ಸರ್. ಈಗ ಇನ್ನು ಮೇಲೆ ಏನು ತಗೊಂತಿದ್ದೀನಿ ಅದೆಲ್ಲ ಲಾಭ ಸರ್ ಮೇಲೆ. ಇಂಥ ಒಂದು ಲಾಭದಾಯಕವಾದಂಥ ಕೃಷಿಯನ್ನು ಕೈಗೊಂಡಿದ್ದೀರಿ ಕೆಂಚುಮಳೆಯವರೇ, ಅದರಲ್ಲಿ ಸಾಕಷ್ಟು ಯಶವನ್ನು ಕೂಡ ಕಂಡಿದ್ದೀರಿ. ಮುಂದಿನ ದಿನಗಳಲ್ಲಿ ಈ 5 ಎಕರೆ ಪ್ರದೇಶದ ರೇಷ್ಮೆ ಕೃಷಿಯನ್ನು ಮತ್ತಷ್ಟು ವಿಸ್ತರಣೆ ಮಾಡುವಂಥ ಯೋಜನೆ ಅಥವಾ ಹೊಸ ಹೊಸ ಯೋಜನೆಗಳು ಏನಾದರೂ ಇವೆಯೇ? ರೇಷ್ಮೆ ಇದ್ರಾಗೇನು ನನಗೇನು ಜಾಸ್ತಿ ಇದಿಲ್ಲ ಸರ್. ಈಗ ರೇಷ್ಮೆ ಇಷ್ಟೇ ಸಾಕು, ಇನ್ನು ಮುಂದೆ ಏನು ಬೇಡ. ಇದರಲ್ಲೇ ಹೋಕು ತಾಕು ಬದುಗಳು ಅಲ್ಲಿ ಇಲ್ಲಿ ಹೋಕು ತಾಕು ನೆಲ ಐತಿ ಸರ್ ಇನ್ನು ನಮ್ಮ ಹೊಲದಲ್ಲಿ. ಅದಕ್ಕೆಲ್ಲ ಮೇವಿನ ಬೀಜ ಹಾಕೊಂಡು ಕುರಿ ಸಾಕಾಣಿಕೆ ಮಾಡ್ಬೇಕಂತ ಅದ ಒಂದು ಐಡಿಯಾ ಐತಿ ಸರ್. ಭಾಳ ದಿಸ್ಲೇಸಿಂದ ಸುಬ್ಬಲು ಆಸೆ ಐತಿ ಸರ್ ಅದ ಒಂದು. ಈಗ ಯಾಕಪ್ಪ ಅಂತಂದ್ರೆ ಅದೇ ಹೊಲದಾಗ ಇರ್ತೀವಿ, ಅದೇ ಹೊಲದಾಗ ಅದೇ ಹುಳ ಅದೇ ರೇಷ್ಮೆ ಎಲ್ಲ ಇದು ಮಾಡೋದಲ್ಲ ಸರ್. ಅಲ್ಲೇ ಅದಕ್ಕೆ ಒಂದು ಸ್ವಲ್ಪ ಮೇವು ಹಾಕಿ ಅಂತ ಸ್ವಲ್ಪ ನೀರು ಕುಡಿಸಿ ಅಂತ ಇದ್ರೆ ಏನೋ ಮುಂದೆ ಇನ್ನೂ ಸ್ವಲ್ಪ ಲಾಭ ಕಾಣ್ಬೋದೇನೋ ಅಂತಂದೇಳಿ ಅದ ಒಂದು ಇದೈತಿ ಸರ್. ಅದೊಂದು ಮಾಡ್ಬೇಕಂಬುದು ಬಲು ಆಸೆ ಐತಿ. ಮಾಡೇ ಮಾಡ್ತೀನಿ ಸರ್ ಮುಂದೆ ವರ್ಷ. ಈ ವರ್ಷ ತಪ್ಪಿದ್ರೆ ಮುಂದೆ ವರ್ಷ ಅಂತೂ ಮಾಡೇ ಮಾಡ್ತೀನಿ ಸರ್, ಬಿಡಲ್ಲ. ಕೆಂಚುಮಾಳೆಯವರೇ, ತಮ್ಮ ಆಸೆಯಂತೆ ಸಕಾರಾತ್ಮಕವಾಗಿರುವ ದಿನಗಳು ಬರಲಿ, ಜೊತೆಗೆ ಇನ್ನಷ್ಟು ಮಗದಷ್ಟು ಹೆಚ್ಚಿನ ಒಂದು ಅಭಿವೃದ್ಧಿ ಆದಾಯವನ್ನು ಕೊಡುವಂಥ ದಿನಗಳು ನಿಮ್ಮವಾಗಲಿ. ಒಟ್ಟಿನಲ್ಲಿ ಇದುವರೆಗೆ ತಮ್ಮ ರೇಷ್ಮೆ ಕೃಷಿ ಜೀವನದ ಅನುಭವದ ನುಡಿಗಳನ್ನು ನಮ್ಮ ಎಲ್ಲ ರೈತ ಬಾಂಧವರೊಂದಿಗೆ ತಾವು ಹಂಚಿಕೊಂಡಿದ್ದೀರಿ. ಧನ್ಯವಾದಗಳು ತಮಗೆ. ಧನ್ಯವಾದಗಳು ಸರ್. ಇದುವರೆಗೆ ರೇಷ್ಮೆ ಕೃಷಿ ಅನುಭವ ಕುರಿತು ಕೆಂಚಮೌಳಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶನ ನಡೆಸಿಕೊಟ್ಟವರು ಬಿ ಪ್ರಸಾದ್. ನಾನು ತರಕಾರಿ ವ್ಯಾಪಾರಿ ರಮೇಶ್. ಸರಿಯಾದ ತೂಕದಿಂದ ಗ್ರಾಹಕರಿಗೆ ಖುಷಿ, ಹಾಗೆಯೇ ಸರಿಯಾದ ಸುರಕ್ಷೆಯಿಂದ ಕುಟುಂಬಕ್ಕೆ ಭವಿಷ್ಯದ ಚಿಂತೆಯಿಂದ ಮುಕ್ತಿ. ಅದಕ್ಕೆ ನನ್ ಮಾತು ಕೇಳಿ, ಇವತ್ತೇ ಸೇರ್ಕೊಳ್ಳಿ ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬೀಮಾ ಯೋಜನಾ ಜೊತೆ. ಪಡೆಯಿರಿ 2 ಲಕ್ಷ ರೂಪಾಯಿಯ ಜೀವ ವಿಮೆ ವರ್ಷಕ್ಕೆ 436 ರೂಪಾಯಿಯಲ್ಲಿ, ಮತ್ತು ಪ್ರಧಾನ ಮಂತ್ರಿ ಸುರಕ್ಷಾ ಬೀಮಾ ಯೋಜನಾ ಪಡೆಯಿರಿ 2 ಲಕ್ಷ ರೂಪಾಯಿಯ ದುರ್ಘಟನೆ ವಿಮೆ ವರ್ಷಕ್ಕೆ 20 ರೂಪಾಯಿಯಲ್ಲಿ. ಬುದ್ಧಿವಂತಿಕೆ ತೋರಿಸಿ, ಜವಾಬ್ದಾರಿ ನಿಭಾಯಿಸಿ. ಸಮೀಪದ ಬ್ಯಾಂಕ್ ಶಾಖೆ ಅಥವಾ ಪೋಸ್ಟ್ ಆಫೀಸ್ಗೆ ಹೋಗಿ ಈ ಯೋಜನೆಯಲ್ಲಿ ಪಾಲ್ಗೊಳ್ಳಿ. ಈಗ ಕೇಳಿ ರೈತರಿಗೆ ಸಲಹೆ. ಕೃಷಿ ಬೆಳೆಗಳ ಮೌಲ್ಯ ವರ್ಧಿಸುವಿಕೆ. ಗ್ರಾಮೀಣ ಪ್ರದೇಶಗಳಲ್ಲಿರುವ 70% ಜನತೆ ಕೃಷಿ ಉದ್ಯಮವನ್ನು ಅವಲಂಬಿಸಿದ್ದಾರೆ. ಕೃಷಿಯಲ್ಲಿ ಹೆಣ್ಣು ಮಕ್ಕಳ ಪಾತ್ರ ಬಹಳ ಮಹತ್ತರವಾಗಿದೆ. ಕೃಷಿ ಮಹಿಳೆಯು ಹೊಲ ಸ್ವಚ್ಛಗೊಳಿಸೋದ್ರಿಂದ ಹಿಡ್ಕೊಂಡು ಕಾಳುಗಳನ್ನ ಬಿತ್ತಿ ಬೆಳೆಸೋದು, ಕೊಯ್ಲು ಮಾಡೋದು, ಸಂಗ್ರಹಿಸೋದು ಅಷ್ಟೇ ಅಲ್ಲದೆ ಅದರಿಂದ ಆಹಾರ ತಯಾರಿಸಿ ಬಡಿಸೋವರೆಗೂ ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ತಾಳೆ. ಕೃಷಿಕ ಒಕ್ಕಿದ ಕಾಳುಗಳನ್ನ ಹಾಗೆ ಪೇಟೆಗೆ ಒಯ್ದು ಕಡಿಮೆ ಬೆಲೆಗೆ ಮಾರಿ ಅದಕ್ಕೆ ಮಾಡಿದ ಖರ್ಚನ್ನು ತೆಗಿತಾನೆ. ಅದೇ ಬೆಳೆಗೆ ವ್ಯಾಪಾರಿ ಮೌಲ್ಯವರ್ಧನೆ ಮಾಡಿ 2 ಪಟ್ಟು ಹೆಚ್ಚು ಆದಾಯನ ಗಳಿಸ್ತಾನೆ. ಬೆಳೆ ಮೌಲ್ಯವರ್ಧನೆ ಅಂದ್ರೆ ಕಚ್ಚಾ ರೂಪದಲ್ಲಿರುವಂತಹ ಬೆಳೆನ ಸ್ವಚ್ಛ ಮಾಡಿ ಪ್ಯಾಕ್ ಮಾಡೋ ಮುಖಾಂತರ ಅಥವಾ ಅದರಿಂದ ವಿವಿಧ ಪಾಕಗಳನ್ನು ತಯಾರಿಸಿ ಮೌಲ್ಯ ಹೆಚ್ಚಿಸೋದೇ ಆಗಿದೆ. ಉದಾಹರಣೆ ಹೇಳೋದಾದ್ರೆ, ಜೋಳನ ಸ್ವಚ್ಛ ಮಾಡ್ದೇನೆ ಹಾಗೆ ಮಾರೋದ್ರಿಂದ ಕಡಿಮೆ ಬೆಲೆ ಸಿಗುತ್ತೆ. ಅದನ್ನೇ ಸ್ವಚ್ಛ ಮಾಡಿ ಪ್ಯಾಕ್ ಮಾಡಿ ಮಾರಿದ್ರೆ ಹೆಚ್ಚಿನ ಲಾಭ ಸಿಗುತ್ತೆ. ಅದನ್ನೇ ಹಿಟ್ಟು ಮಾಡಿದ್ರೆ ಇನ್ನೂ ಹೆಚ್ಚಿನ ಲಾಭ ಸಿಗುತ್ತೆ. ಸೊ ಈ ರೀತಿ ನಾವು ಮೌಲ್ಯವರ್ಧನೆಯಿಂದ ಹೆಚ್ಚಿನ ಲಾಭನ ಪಡಿಬಹುದಾಗಿದೆ. ಅದೇ ರೀತಿ ನಾವು ಹಿಟ್ಟು ಮಾಡೋದಿರ್ಲಿ, ರವಾ ಮಾಡೋದಿರ್ಲಿ, ಶಾವಿಗೆ ಮಾಡಿ ಮಾರೋದ್ರಿಂದನು ಸಹ ಮೌಲ್ಯವರ್ಧನೆ ಮಾಡಿ ಲಾಭ ಪಡಿಬಹುದು. ಅದೇ ರೀತಿ ದವಸ ಧಾನ್ಯ ಇರ್ಬಹುದು, ಹಣ್ಣು ತರಕಾರಿಗಳ ಮೌಲ್ಯವರ್ಧನೆ ಸಹ ಉತ್ತಮ ಉದ್ಯಮ ಆಗ್ಲಿಕ್ಕೆ ಸಾಧ್ಯತೆ ಇದೆ. ಮೌಲ್ಯವರ್ಧನೆ ಕಾರ್ಯನ ಮಹಿಳೆ ವಹಿಸ್ಕೊಂಡ್ರೆ ಅವಳಿಗೆ ಮನೆಯಲ್ಲಿನೇ ತಾನೇ ಕುಳಿತುಕೊಂಡು ತಾನೇ ಯಜಮಾನತಿಯಾಗಿ ನಿರ್ವಹಿಸುವ ಆದಾಯೋತ್ಪನ್ನ ಗೃಹ ಉದ್ಯಮ ಆಗಲಿಕ್ಕೆ ಸಾಧ್ಯತೆ ಇದೆ. ಬದಲಾಗುತ್ತಿರುವ ಸಾಮಾಜಿಕ ಪರಿಸರ, ನಗರೀಕರಣ ಇಂತಹ 10 ಹಲವು ಉದ್ಯೋಗಾವಕಾಶಗಳನ್ನ ಸೃಷ್ಟಿಸ್ತಾ ಇದೆ ಅಂತ ಅನ್ಲಿಕ್ಕೆ ತಪ್ಪಾಗ್ಲಿಕ್ಕಿಲ್ಲ. ಇವುಗಳಲ್ಲೇ ಕೆಲವೊಂದನ್ನು ಹೇಳೋದಾದ್ರೆ, ದವಸ ಧಾನ್ಯ ಸ್ವಚ್ಛ ಮಾಡಿ ಪ್ಯಾಕ್ ಮಾಡೋದು, ಮಾರಾಟ ಮಾಡೋದು, ದವಸ ಧಾನ್ಯ ಹಿಟ್ಟು ಮಾಡೋದಿರ್ಬೋದು, ಪ್ಯಾಕ್ ಮಾಡಿ ಮಾರೋದಿರ್ಬೋದು, ಬೇಳೆ ಕಾಳುಗಳನ್ನ ಹಿಟ್ಟು ಮಾಡಿಸಿ, ಉದಾಹರಣೆಗೆ ಕಡಲೆ ಹಿಟ್ಟು ಮಾಡಿ ಮಾರಾಟ ಮಾಡೋದಿರ್ಬೋದು, ಬೇಳೆ ಕಾಳನ್ನ ಪಾಲಿಶ್ ಮಾಡೋದಿರ್ಬೋದು, ಹುರಿಗಾಳು ಮಾಡೋದಿರ್ಬೋದು, ಶೇಂಗಾ

ಕಡಲಲಿ ಚೆಲ್ಲಿ ಸುರಿಯುವುದು ಕಟ್ಟದಿಂದ ಕೊತ್ತ ಮಣ್ಣ ಬಯಲಲಿ ಚೆಲ್ಲಿ ಸುರಿಯುವುದು ತಗ್ಗುತ್ತವರು ಎಲ್ಲ ಮುಚ್ಚಿ ಬಯಲ ಹೊಟ್ಟೆ ಬಿರಿಯುವುದು ಬೆಟ್ಟದಲ್ಲಿ ಹಾಕಿ ಹುಳುವ ಗಮನಿಸಬೇಕು